ಚುಂಬಕ ಗಾಳಿಯು ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಶತಮಾನದ ಚಿತ್ತಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಈ ಶತಮಾನದ ಚಿತ್ತಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಎಲಿಯೋತಿಸ್ನಾನು ಎಲಿಯೋತಿಸ್ನಾನು ಎಲಿಯೋತಿಸ್ನಾನು. ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ, ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಗಿಸ್ತ, ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಗಿಸ್ತ, ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಗಿಸ್ತ. ಕಲ್ಲಣ್ಣ, ಈ ಹುಳದ ಕಾಲಾಗ ಸಾಕಾಗುತ್ತಲ್ಲ ಅಂತೀನಿ ನಾನು. ತೊಗರಿ ಬೆಳೆಯೋದ ಬಿಟ್ಟು ಬಿಡಬೇಕು ಅನ್ನೋಂಗಾಗ್ಯದ ನೋಡ್ಪ. ಅಲ್ಲಪ್ಪ ಮಲ್ಲಣ್ಣ, ನಂದರ ಪರಿಸ್ಥಿತಿ ಬ್ಯಾರೆ ಅದ ಅಂತೀನ? ಹೌದಪ್ಪ, ಎಲ್ಲಾರು ಬೆಳೆದಂಗ ನಾವು ತೊಗರಿ ಬೆಳೆದಿವಿ. ಈ ಹುಳ ಯಾವ ಮಾಯಲ್ಲಿ ಬರ್ತದ ಅನ್ನೋದು ತಿಳಿವಲ್ತು? ಇವತ್ತು ಒಂದು ಹುಳ ಕಂಡದ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರ ನೋಡ್ ನೋಡಿದ್ರಾಗ ಹೊಲ ತುಂಬೆಲ್ಲ ಮುಗ್ರು ಬಿಡ್ತಾವೋ. ಎಲ್ಲಿಂದ ಬರ್ತಾವೋ ಏನೋ. ಕಲ್ಲಣ್ಣ, ಆಗ ಅಲ್ಲಿ ನೋಡು, ನಮ್ಮ ಸುರೇಶಪ್ಪ ಹೊಂಟಂಗ್ ಕಾಣಿಸೋದಲ್ಲ. ಹೌದೌದು ಅವನ. ನಿನಗ ಗೊತ್ತದೇನ ಸುರೇಶ ವಕ್ಕಲ್ತನದಾಗ ಬಾಳ ಓದೇನಂತ? ಹೌದನ? ಹಂಗಾದ್ರ ನಮ್ ತ್ರಾಸಷ್ಟು ಅವನಿಗೆ ಹೇಳ್ಬಿಡೋಣಲ್ಲ. ಏನ್ರ ಹೊಸ ವಿಚಾರ ಹೇಳ್ತಾನ ಕೇಳೋಣಲ್ಲ. ಸುರೇಶಪ್ಪ, ಏ ಸುರೇಶಪ್ಪ ಬರ್ರಿಲೆ. ಓಹೋಹೋ, ಏನು ಮಲ್ಲಣ್ಣ ಕಲ್ಲಣ್ಣ ಇಲ್ಲಿ ಕುಂತೀರಿ, ಏನು ಎಲ್ಲ ಆರಾಮ? ನಮ್ದೇನ್ ಕೇಳ್ತೀಪ್ಪ ಸುರೇಶಪ್ಪ, ಎಲ್ಲಾ ಅವನ್ ಶಿವನಿಚ್ಛನ. ಮತ್ತ ಅವ ಇಟ್ಟಂಗಿರ್ಬೇಕಲ್ರಪ್ಪ, ಅಂದಂಗ ಪ್ಯಾಟಿಂದ ಯಾವಾಗ ಬಂದ್ರಪ್ಪ ನೀವು? ನಿಮ್ ಕಾಲೇಜು ಬರೋಬ್ಬರಿ ನಡೆದಲ್ಲ? ನನ್ನ ಕಾಲೇಜನು ಬರೋಬ್ಬರಿ ನಡೆದದ. ಒಂದ್ ನಾಕ್ ದಿನ ಸೂಟಿ ಇತ್ತ, ಅದಕ್ಕ ಬಂದಿದ್ದೆ. ಆದ್ರ ನೀವ್ಯಾಕ್ ಹಿಂಗ ಏನೋ ಆಗಬಾರದು ಆದವ್ರಂಗ ಮಾತಾಡಕತ್ತೀರಪ್ಪ? ಏನಾಗ್ಯದ ಅದನ್ನಟ್ಟು ನನಗೆ ಹೇಳಬಾರ್ದ? ಅದನ್ನ ಹೇಳೋಣ ಅಂತಾನ ನಿಮಗ್ ಕರೆದಿವ್ರಿ ಅಪ್ಪ. ಮತ್ ನೀವು ಒಕ್ಕಲ್ತಂದಾಗ ಬಹಳಷ್ಟು ಓದ್ಕೊಂಡಿರಂತ, ನಮ್ ಸಮಸ್ಯೆ ಒಂದಿಷ್ಟು ಬಿಡಿಸಿ ಬಿಡ್ರಲ್ಲ. ಅಲ್ಲ, ನೀವು ಹಿಂಗ ಒಗಟದಾಗ ಮಾತಾಡಕತ್ರ ನಾ ಏನಂತ ತಿಳ್ಕೊಳ್ಳಿ. ಏನಾಗ್ಯದ ಅದನ್ನ ಸೀದಾ ಮೊದ್ಲು ಹೇಳ್ರಿ. ನಿಮ್ಮಿಂದ ಮುಚ್ಚಿಡೋದೇನಾದ್ರೆ, ಹೋದ್ಸಲ ಆ ತೊಗರಿ ಹುಳ ಬಂದು ನಮ್ ಬೆಳಿ ಎಲ್ಲ ಸತ್ಯನಾಸ ಮಾಡಿಬಿಟ್ಟಲ್ರಿ. ಎಷ್ಟು ಔಷಧ ಹೊಡೆದಿವಿ, ಏನು ಮಾಡಿದ್ರು ಹುಳ ಮಾತ್ರ ಕಿಮಕ್ ಕನ್ಲಿಲ್ಲ ನೋಡ್ರಿ. ಒಂದು ಮುಟಗಿ ತೊಗರಿ ಬರ್ಲಿಲ್ರಿ. ಹ, ತಿಳದಂಗ ಆತ್ ನಿಮ್ ಪರಿಸ್ಥಿತಿ. ಹೆಚ್ಚು ಕಡಿಮೆ ನಮ್ ಎಲ್ಲಾ ರೈತಾಪಿ ಮಂದಿ ಸ್ಥಿತಿನ ಇದು. ಔಷಧ ಯಾವ್ದು ಹೊಡೆದ್ರಪ್ಪ? ಅದೇ ರೀ, ಆ ಪಡದಪ್ಪನ ಅಂಗಡಿ ಇಲ್ರಿ, ಅವ ಕೊಟ್ಟಿದ್ದ ಅದನ್ನ ತಂದು ಹೊಡೆದಿವ್ರಿ ಅಪ್ಪ. ನಮ್ಮ ನೆರಿ ಹೊಲದ ನಿಂಗಪ್ಪ ಮೂರ್ ನಾಲ್ಕು ಔಷಧ ಕೂಡಿಸಿ ಹೊಡಿ ಅಂದ, ಹೊಡೆದಿನ್ರಿ. ಮತ್ತ ಹಂಗ ನಡು ನಡುವ ಪುಡಿನೂ ಹೊಡೆದಿವಿ, ಆದ್ರ ಹುಳಕ್ ಮಾತ್ರ ಏನೂ ಆಗ್ಲಿಲ್ಲ ನೋಡ್ರಿ. ಅಲ್ಲ, ಅದು ಸಾಯೋದಕ್ ಹೆಂಗ್ ಸಾಧ್ಯ ಅದ ನೀವ ಹೇಳ್ರಿ. ಮತ್ರಿ? ಅಲ್ಲ, ಅದಕ್ ಯಾವ ಔಷಧ ಯಾವಾಗ ಹೊಡಿಬೇಕು ಅನ್ನೋದು ನಿಮಗೆ ಏನಾರೇ ಗೊತ್ತದೇನು? ಅಲ್ರಿ, ದೊಡ್ಡ ಹುಳ ಕಾಣನ ಹೊಡೆದಿವಿ. ನೀವು ತಪ್ಪುದು ಇಲ್ಲೇ. ಹಾ, ಕಂಡಂಗ ಔಷಧ ಹೊಡೆದು ಏನಾಗೈತಿ ಅಂತಂದ್ರ? ಏನಾಗೈತ್ರಿ, ಹುಳುಗಳಿಗೆ ಆಯಾ ಔಷಧವನ್ನು ಎದುರಿಸುವಂತ ಒಂದು ಶಕ್ತಿ ಬಂದದ. ಹಿಂದಕ್ಕ ರಾಜ ಮಹಾರಾಜರ ಕತಿ ಒಳಗ ವಿಷಕನ್ಯರು ಅಂತ ಹೇಳಿ ಬರ್ತಿದ್ರು, ಕೇಳಿರೇನು? ವಿಷಕನ್ಯರು ಇರ್ತಿದ್ರು ಅನ್ನೋದನ್ನ ಕೇಳಿವ್ರಿ, ಆದ್ರೆ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಹಂಗಾದ್ರೆ ಕೇಳ. ರಾಜಗುರುಗಳೇ ಪ್ರಣಾಮಗಳು. ಆಯುಷ್ಮಾನ್ ಭವ ರಾಜಕುಮಾರ, ತಾವು ನನ್ನ ಹತ್ತಿರ ಬಂದಿರುವುದಕ್ಕೆ ಕಾರಣ? ರಾಜರ್ಷಿಗಳೇ, ನಮ್ಮ ಸುತ್ತಮುತ್ತಲಿನ ರಾಜ್ಯದ ರಾಜರು ದಿನ ದಿನಕ್ಕೂ ಬಲಿಷ್ಠರಾಗುತ್ತಿದ್ದಾರೆ. ನಮ್ಮ ರಾಜ್ಯ ಸಣ್ಣದು, ದೊಡ್ಡ ಸೈನ್ಯವೂ ನಮ್ಮದಿಲ್ಲ. ನಾವು ಹೀಗೆ ಕೈಕಟ್ಟಿ ಕುಳಿತುಕೊಂಡರೆ ಮುಂದೊಂದು ದಿನ ನಾವು ನಮ್ಮ ರಾಜ್ಯವನ್ನು ಕಳೆದುಕೊಂಡು ನಿರ್ಗತಿಕರಾಗಬೇಕಾಗುತ್ತದೆ. ಅದಕ್ಕೆ ನಾನೇನು ಮಾಡಬೇಕು ರಾಜಪುತ್ರರೇ? ಒಂದು ಉಪಾಯ ಹುಡುಕಿ. ನಮ್ಮ ಮೇಲೆ ಕತ್ತಿ ಮಸೆಯಲು ಸಿದ್ಧರಾಗುತ್ತಿರುವ ಶತ್ರುಗಳನ್ನು ಯುದ್ಧ ಮಾಡದೆ ನಿರ್ನಾಮ ಮಾಡುವ ಉಪಾಯವನ್ನು ಸೂಚಿಸಿ. ಭಲೇ ಭಲೇ ರಾಜಪುತ್ರ, ನಿಜಕ್ಕೂ ತಾವು ತಂದೆಗೆ ತಕ್ಕ ಮಗ. ತಮ್ಮ ದೂರಾಲೋಚನೆಯನ್ನು ಮೆಚ್ಚುತ್ತೇನೆ. ಅಂದ ಹಾಗೆ ಒಂದು ದಾರಿ ಇದೆ. ಅದಾವುದು? ಬೇಗ ಹೇಳಿ. ನಿಧಾನ ನಿಧಾನ ನಿಧಾನ ರಾಜಕುಮಾರರೇ, ನಮ್ಮ ರಾಜ್ಯದಲ್ಲಿರುವ ಹೆಣ್ಣು ಶಿಶುಗಳನ್ನು ವಿಷಕನ್ಯರನ್ನಾಗಿ ತಯಾರು ಮಾಡುವುದು. ಅದು ಹೇಗೆ ಗುರುಗಳೇ? ಮೊದಲು ನಾಗರಹಾವಿನ ವಿಷದ ಹೊಗೆಯನ್ನು ಹೆಣ್ಣು ಶಿಶುಗಳ ತೊಟ್ಟಿಲ ಕೆಳಗೆ ಇಡುವುದು. ಬರಬರುತ್ತಾ ಒಂದೊಂದೇ ಹನಿ ನಾಗರಹಾವಿನ ವಿಷವನ್ನು ಅವುಗಳಿಗೆ ಕುಡಿಸುತ್ತಾ ಹೋಗುವುದು. ಆಮೇಲೆ ಅವರು ಪ್ರೌಢರಾಗುತ್ತಿದ್ದಂತೆ ಸಂಪೂರ್ಣ ವಿಷ ತುಂಬಿದ ಕನ್ಯರಾಗುತ್ತಾರೆ. ನಾಗರ ಹಾವು ಕಚ್ಚಿದರೂ ಅವರಿಗೆ ಏನೂ ಆಗದು. ಆದರೆ ಆದರೆ ಆದರೆ ಏನು ಗುರುಗಳೇ? ಆದರೆ ಅಂತಹ ವಿಷಕನ್ಯರು ಯಾರೊಂದಿಗೆ ಸಂಘ ಮಾಡುತ್ತಾರೋ ಅವರಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಭಲೆ ಭಲೆ ರಾಜಗುರುಗಳೇ, ನಿಮ್ಮ ಉಪಾಯಕ್ಕೆ ಮೆಚ್ಚಿದೆ. ಇಂದೇ ರಾಜವೈದ್ಯರಿಗೆ ಕರೆ ಕಳುಹಿಸಿ ವಿಷಕನ್ಯೆಯರನ್ನು ತಯಾರು ಮಾಡಲು ಸೂಚಿಸುತ್ತೇನೆ. ವಿಷಕನ್ಯೆಯರು ಅಂದ್ರ ಏನು ಅನ್ನೋದು ಗೊತ್ತಾತೇನ್ರಿಪ? ಗೊತ್ತಾತ್ ಗೊತ್ತಾತ್ರಿ ಗೊತ್ತಾತ್ರಿಪ್ಪ. ನಾವು ಹೊಡೆದ ವಿಷ ಕುಡಿದು ಕುಡಿದು ಈ ಹುಳುಗಳು ವಿಷಕನ್ಯೆಯರ್ ಹಂಗ ತಯಾರ ಆಗ್ಯಾವ ಅನ್ನೋದು ಗೊತ್ತಾತ್ ನೋಡ್ರಿ. ಹಿಂಗಾದ್ರೆ ನಾವು ಏನ್ ಮಾಡ್ಬೇಕ್ರಿ? ನೋಡ್ ಕಲ್ಲಣ್ಣ, ಹಿಂಗ ಮುಗಿಲು ಹರಿದು ಮೈ ಮೇಲೆ ಬಿದ್ದವ್ರಂಗ ಮಾತಾಡ್ಬೇಡ. ಮುಖ್ಯ ಅಂದ್ರ ಆ ಹುಳದ ಜೀವನ ಚರಿತ್ರೆನ ನಮಗ್ ಗೊತ್ತಿಲ್ಲ ಅಂದ ಮ್ಯಾಲ ಅದನ್ನ ಹತೋಟಿ ಮಾಡೋದು ನಮಗ ಬರುದಿಲ್ಲನಪ್ಪ. ಅದಕ್ಕ ಇದಕ್ಕ ಏನ್ ಸಂಬಂಧ ಐತಂತೀರಿ? ಆ ಹುಳದ ಚರಿತ್ರೆ ಹೇಳ್ತೀನಿ ಅಂದ್ರ ನಾ ಯಾಕ ಅದ್ರ ಬಗ್ಗೆ ಹೇಳಾಕತ್ತೀನಿ ಅನ್ನೋದು ನಿಮಗ್ ಗೊತ್ತಾಕತಿ. ನೂರ ಎಂಬತ್ತು ಬೆಳೆಗಳನ್ನಿದ್ದು ತಿಂದೇ ತಿಂತಾದ ಕಡಲಿ ಹತ್ತಿ ತೊಗರಿ ಕಂಡ್ರ ಜಿಗದಾಡತಾದ ಕಳೆಗಳ ಮ್ಯಾಲೆ ಸಹಿತ ಇದು ಬದುಕುತ್ತಾದ ಮುಂಗಾರು ಸೂರು ಆಯ್ತು ಅಂದ್ರ ಕುಣಿದಾಡುತ್ತಾದ ಹೆಲಿಯೋ ತಿಸ್ಕಿದು ಹೆಲಿಯೋ ತಿಸ್ಕಿದು ಗಿಡದ ಮ್ಯಾಲೆ ಒಂದೊಂದೇ ಹತ್ತಿ ಇಡ್ತಾದ ಕತ್ತಿ ಒಣದು ಮೂರೇ ದಿನದಾಗ ಮರಿಯೂ ಬರ್ತಾದ ಹದಿನೈದು ದಿನದಾಗ ಪೈಲ್ವಾನ ನಂಗ ತಯಾರು ಆಗ್ತಾದ ಹೂವು ಕಾಯಿ ಎಲಿ ಎಲ್ಲ ಮುಕ್ಕೂತಾದ ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು ಎಲಿಯೋ ತಿಸ್ಕಿದು. ಅಲ್ರಿ ಸುರೇಶ, 180 ಬೆಳೆಗಳು ಕಳಿಗಳ ಮ್ಯಾಲ ಬದುಕ್ತದ ಅಂತಂದ್ರ ಅದು ಗಟ್ಟಿ ಜೀವನ ಬಿಡ್ರಿ. ಇದು ಹೆಂಗ್ ಬದುಕ್ತದ ಅನ್ನೋದನ್ನ ಸ್ವಲ್ಪ ಹೇಳ್ಬಿಡ್ರಿಪ್ಪ. ಆಯ್ತಾಯ್ತು. ಮಳೆಗಾಲ ಶುರು ಆದ ಕೂಡಲೇ ಇದ್ರ ಚಟುವಟಿಕೆ ಶುರು ಆಗ್ತೈತಿ. ಇದ್ರ ಚಿಟ್ಟಿ ನೋಡಾಕ ತಾಮ್ರದ ಬಣ್ಣದ ಇರ್ತದ. ಗಂಡು ಹೆಣ್ಣು ಕೂಡದ ಮ್ಯಾಲ ಹೆಣ್ಣು ತೊಗರಿ ಎಲಿ ಮ್ಯಾಲ ಹೂವಿನ ಮ್ಯಾಲ ಕಾಯಿ ಮ್ಯಾಲ ಒಂದೊಂದು ಸಣ್ಣ ತತ್ತಿ ಇಡ್ಕೋತ ಹೋಗ್ತದ. ಇದು ಇಡೋ ತತ್ತಿ ಲಕ್ಷ ಕೊಟ್ಟು ನೋಡಿಲ್ ಬಿಡ್ರಿ. ಹೆಂಗಿರ್ತೈತ್ರಿ ಅದು? ಹಸಿರು ಹಳದಿ ಬಣ್ಣದ ಇರ್ತದ, ಸಣ್ಣ ಕಸಕಸಿ ಕಾಳಿನಂಗ ಕಾಣಿಸ್ತದ. ಒಂದ್ ಹೆಣ್ಣು ಹುಳ ಸುಮಾರು 500 ತತ್ತಿ ಇಡ್ತದ. ತತ್ತಿ ಅಷ್ಟ ಅಲ್ಲಪ್ಪ, ಸಣ್ಣಗೆ ಮಳಿ ಬರ್ತಿತ್ತು, ಮೋಡ ಹಾಕಿತ್ತು, ಕಾವ್ ಹೆಚ್ಚಾಗಿತ್ತು ಅಂತಂದ್ರ ಈ ಹುಳಕ್ ಬಹಳ ಖುಷಿ ನೋಡ್ರಿ. 500 ಅಲ್ಲ 1200 ತನಕ ತತ್ತಿ ಇಡ್ತದ. ತಿಳಿತಿಲ್ಲ ಇದು ಅನಗಡ ಐತ್ರಪ್ಪ. ನಿನಗಿನ್ನ ಗೊತ್ತಿಲ್ಲ ಕಲ್ಲಣ್ಣ, ನಾವು ರಾತ್ರಿ ಆರಾಮ ಮಕ್ಕೊಂಡಿರ್ತೀವಿ, ಆದ್ರೆ ಇದು ಬೆಳ್ಳ ಬೆಳತನ ತತ್ತಿ ಇಡ್ತದ. ಒಂದ್ ಹಂಗಾಮನಾಗ 8-10 ಸಂತತಿ ಹಿಂತಾವ್ ತಯಾರಾಗ್ತಾವ ನೋಡು. ಅಲ್ಲ ಸುರೇಶಪ್ಪ, ಇದು ಒಂದ ಹುಳ ಇರ್ತದೋ ಅಥವಾ ಬ್ಯಾರೆ ಬೇರೆ ಹುಳುಗಳು ತೊಗರಿನ ತಿಂತಾವ್ರಿ? ಯಾಕಂದ್ರ ಸಣ್ಣ ಮರಿ ನಾನ್ ನೋಡಿನಿ, ಬ್ಯಾರೆ ಬೇರೆ ಬಣ್ಣದ ಮರಿನೂ ಇರ್ತಾವ. ನೀ ನೋಡಿದ್ದು ಬರೋಬರಿ ಏನಪ್ಪ, ಸಣ್ಣು ಇದ್ದಾಗ ಇವುಗಳ ಬಣ್ಣ ಹಳದಿ, ಹಸಿರು, ನಸುಗೆಂಪು, ಕೆಂಪು, ಕರಿ ಕುಡಿದ ಬಣ್ಣ ಇವೆಲ್ಲ ಇರ್ತಾವ. ಹಿಂಗಾಗಿ ಬ್ಯಾರೆ ಬೇರೆ ಹುಳುಗಳು ಬಂದಾವ ಅನ್ನುವಂತ ಅಂಜಿಕೆ ನಮಗ್ ಬಂದೇ ಬರ್ತದ. ಆದ್ರ ಇವೆಲ್ಲ ಒಂದೇ ಅನ್ನೋದನ್ನ ನಾವು ತಿಳ್ಕೊಬೇಕು. ಹೌದಲ್ರಿ, ಮತ್ತ ಮುಂದ ಏನ್ ಮಾಡ್ತದ್ರಿ? ಮೊದ್ಲ ಎಲಿ ಕೆರದ ತಿಂತದ, ಆಮ್ಯಾಲ ಮೊಗ್ಗು ಹೂ ಕಾಯಿಗೆ ಗಂಟು ಬೀಳ್ತದ, ಒಂದ್ ಕಾಯಿ ಮುಗಿಸಿ ಇನ್ನೊಂದು ಕಾಯಿಗೆ ಹೋಗ್ತದ. ಬರೀ ತಿನ್ನೋದು ಇದ್ರ ಕೆಲಸ ಅಂತೀರೇನ? ಮಲ್ಲಣ್ಣ, 180 ಬೆಳೆಗಳ ಮ್ಯಾಲ ಇದು ಬದುಕಿದ್ರು ಸಹಿತ ತೊಗರಿ, ಕಡಲಿ, ಹತ್ತಿ, ಜೋಳ, ಕುಸುಬಿ, ಉದ್ದು, ಶೇಂಗಾ, ಹೆಸರು, ಟೊಮ್ಯಾಟೊ, ಬಟಾಟಿ, ಉಳ್ಳಾಗಡ್ಡಿ ಇವೇನದಾವಲ್ಲ, ಇವನ್ ಕಂಡ್ರ ಇದಕ್ ಬಹಳ ಅಂದ್ರ ಬಹಳ ಪ್ರೀತಿ ನೋಡು. ಅಲ್ರಪ್ಪ, ಇವೆಲ್ಲ ನಾವು ಬೆಳೆದ ಬೆಳಿತೀವ್ರಿ. ಹೌದಲ್ಲ, ಮತ್ತೆ ಎಲ್ಲದಕ್ಕೂ ಇದು ಗಂಟು ಬಿದ್ರೆ ಇನ್ನು ನಾವ್ ಎಲ್ಲಿ ಹೋಗೋದು ಅಂತೀನಿ. ನಮ್ಮ ಶಾಣ್ಯತನ ಇರೋದು ಇಲ್ಲೇ ಏನಪ್ಪ ಕಲ್ಲಣ್ಣ. ತೊಗರಿ ಈ ಹುಳಕ್ಕ ಬಹಳ ಮೆಚ್ಚಿಂದು. ಮತ್ತ ಎಲ್ಲಾ ಕಡೆ ಎಲ್ಲಾ ರೈತರು ತೊಗರಿ ಬೆಳೆದ್ರ ಇದಕ್ಕ ದಿವಸ ದೀಪಾವಳಿ ಆಗುದಂತೂ ಖರೇನ? ಅಂದ್ರ ಬ್ಯಾರೆ ಬೇರೆ ಬೆಳಿ ಬೆಳಿಬೇಕು ಅನ್ನೋ ವಿಚಾರ ನಿಮ್ದು? ಬರೋಬ್ಬರಿ ತಿಳ್ಕೊಂಡಿ ನೋಡ್ ಮಲ್ಲಣ್ಣ, ಬರೇ ಔಷಧಿ ಹೊಡೆದು ಹುಳಕ್ ಸಾಯಿ ಹೊಡಿತೀನಿ ಅನ್ನೋದು ತಪ್ಪು. ಮತ್ತದು ಸಾಧ್ಯನೂ ಇಲ್ಲ. ಏನಾಗ್ಯದ ಅಂದ್ರ ಔಷಧಿ ಹೊಡೆದು ಹೊಡೆದು ಹುಳ ಎಲ್ಲ ವಿಷಕನೇ ಆಗ್ಯಾವಲ್ರಿ. ಅಷ್ಟ ಅಲ್ರಿಪ್ಪ, ಕೇಳ್ರಿಲಿ, ನಿಸರ್ಗದೊಳಗ ಒಂದು ಛಂದಸ್ಸ ಐತೇನ್ರಿಪ್ಪ ಅಲ್ರಿ. ಒಂದು ಜೀವಿಯನ್ನ ಅವಲಂಬಿಸಿ ಇನ್ನೊಂದು ಜೀವಿ ಬದುಕ್ತದ. ಈ ಹುಳ ಹೆಂಗ ತೊಗರಿ ತಿಂದು ಬದುಕ್ತದಲ್ಲ, ಹಂಗ ಇದೇ ಹುಳವನ್ನ ತಿಂದು ಬದುಕುವಂತ ಹುಳುಗಳದಾವ, ಪಕ್ಷಿಗಳದಾವ, ಸೂಕ್ಷ್ಮ ಜೀವಿಗಳದಾವ. ಔಷಧ ಹೊಡೆದಾಗ ಇಂಥ ಜೀವಿಗಳೆಲ್ಲ ಸತ್ ಹೋಗಿ ತೊಗರಿ ಕಾಯಿ ಕೊರಕಕ್ಕ ರಾಜಮಾರ್ಗ ಹಾಕಿ ಕೊಟ್ಟಂಗಾಗ್ತದ. ಸುರೇಶಪ್ಪ, ನೀವು ತೊಗರಿ ಹುಳದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರಿ. ನಡ್ರಿ, ನಮ್ಮ ಮನೆಗೆ ಹೋಗೋಣ, ಅಲ್ಲೇ ಕೂತು ಮಜ್ಜಿಗೆ ಕುಡ್ಕೋತ ನಾವು ಏನ್ ಮಾಡಬೇಕು ಅನ್ನೋದನ್ನ ಬಿಡಿಸಿ ಹೇಳಾಕತ್ರಿ. ನಡ್ರಿ, ನಡಿ ಹೋಗಲ್ಲಣ. ನಡ್ರಪ್ಪ, ಸುರೇಶಪ್ಪ ಹೋಗೋಣ. ಹಾ ನಡ್ರಿ ನಡ್ರಿ. ಬೆನ್ ಹತ್ತಿ ಕಾಡಿತ್ತು ತೊಗರ್ಯಾನ ಹುಳ, ಏನ್ ಮಾಡಿದ್ರು ಹೋಗ್ವಲ್ತು ತೊಗರ್ಯಾನ ಹುಳ. ಕಣ್ಣಾಗ ನೀರ್ ತಂದಿತ್ತು ತೊಗರ್ಯಾನ ಹುಳ, ಬದುಕೆಲ್ಲ ತಿಂದಾಯ್ತು ತೊಗರ್ಯಾನ ಹುಳ, ಬದುಕೆಲ್ಲ ತಿಂದಾಯ್ತು. ಶಾಣಕ್ಕ, ಏನವಾ, ಏನೋ ತೊಗರ್ಯಾನ ಹುಳದ ಬಗ್ಗೆ ಹಾಡ್ಕೋತ್ ಕುಂತೀಯಲ್ಲ. ಅಯ್ಯ ಮಂಗ್ಲ, ಏನ ಬಾರ ತಂಗಿ ಬಾ. ಯಾವಾಗ ಬಂದ ಊರಿಂದ? ಪರೀಕ್ಷಾ ಎಲ್ಲ ಮುಗ್ದು ಏನ? ಮುಗ್ದು ಅಕ್ಕ, ಎಲ್ಲ ಸೂಟಿ ಸಿಕ್ಕಾವಂತ ನಿನ್ನೆ ಬಂದೆ ನೋಡು. ಹೌದಾ? ಬಹಳ ದಿವ್ಸ ಆಗಿತ್ತು ನಿನಗ ಮತ್ತ ಕಾಕಾಗ ನೋಡ್ಲಾರ್ದೆ. ನೋಡಿ ಹೋಗೋಣ ಅಂತ ಬಂದೆ. ಇಲ್ಲಿ ಬಂದ್ರ ನೀ ರಾಗ ಹೇಳೋದು ತೊಗರಿ ಹುಳದ ಕತಿ ಹಾಡ್ಕೋತ್ ಕುಂತಿದಿ. ಅಲ್ಲ ತಂಗಿ, ನಮ್ ಬದುಕಂದ್ರ ತೊಗರಿನ ಅಲ್ಲೇನೆ, ನಮ್ ಸಂಸಾರ ಎಲ್ಲ ಅದ್ರ ಮೇಲೇನೆ ನಿಂತದ. ಅಂತ ಬದುಕಿಗೆ ಈ ಶನಿ ಒಂದ್ ಗಂಟು ಬಿದ್ದದ್ ನೋಡವ. ನನ್ ಹಿರೇ ಅಷ್ಟ ಅಲ್ಲ, ಊರಾನ ಎಲ್ಲಾ ಮಂದಿ ಎಷ್ಟೇ ಔಷಧ ಹೊಡೆದ್ರು ಅದು ಮಾತ್ರ ತೊಗರಿನ ಎಲ್ಲ ನುಂಗಿ ನೀರ್ ಕುಡ್ದ ನೋಡು. ಹೌದಕ್ಕ, ನಮ್ ಮನ್ಯಾಗೂ ಇದ ಸುದ್ದಿ. ಊರಿಗೆ ಬಂದ ಕೂಡ್ಲೇ ಮನಿ ಮಂದಿ ಸುದ್ದಿ ಕೇಳೋದು ಬಿಟ್ಟು ತೊಗರಿ ಹುಳದ ಸುದ್ದಿನ ಕೇಳೋದಾಗೈತಿ ಅಕ್ಕ. ಅದ್ರಾಗ ನಮ್ ರೈತರದು ಸ್ವಲ್ಪ ತಪ್ಪೈತಿ ಅಂತ ನನಗ ಅನಸ್ತದ. ಅಯ್ಯ ತಂಗಿ, ನೀನು ಒಕ್ಕಲ್ತನ ಕಲಿತಲ್ಲ, ನನಗ್ ದ್ಯಾಸ ಇಲ್ಲ ನೋಡ. ನಮ್ ಕಾಲೇಜ್ನಾಗ ಹೇಳ್ತಾರ ಔಷಧ ಹೊಡೆಯುವುದಕ್ಕ ಈ ಬ್ಯಾಟರಿ ಸ್ಪ್ರೇಯರ್ ಉಪಯೋಗ ಮಾಡಬಾರದು ಅಂತ. ಆದ್ರ ಬಹಳಷ್ಟು ಮಂದಿ ರೈತರು ಅದನ್ನ ಹಿಡ್ದಿರ್ತಾರ ನೋಡು. ಏನ್ ಮಾಡುದ ತಂಗಿ, ಅದ್ರಲ್ಲಿ ಕೆಲಸ ಜಲ್ದಿ ಆಗ್ತದ ಮತ್ತ ಹಗರ ಆಗ್ತದ. ಅದ್ರಲ್ಲಿ ಹೊಡೆದ್ರು ಹೊಡಿಲಾರ್ದಂಗ ನೋಡು. ರೊಕ್ಕಕ್ ರೊಕ್ಕ, ಔಷಧಕ್ ಔಷಧ ಹಾಳ. ಔಷಧ ಹೊಡೆದಿವಿ ಅನ್ನೋ ಸಮಾಧಾನ ಮಾತ್ರ ಇರ್ತದ ಅಕ್ಕ. ಬ್ಯಾಟರಿ ಸ್ಪ್ರೇಯರ್ಲೆ ಹೊಡಿಯುವಂತ ಔಷಧ ನಮ್ಮ ದೇಶದಾಗ ತಯಾರಾಗಿಲ್ಲ, ಮತ್ತ ನಮ್ಮಲ್ಲಿರೋ ಔಷಧ ಅದಕ್ಕೆ ಹೊಂದುದಿಲ್ಲ. ಅಂದ್ರ ಅದನ್ನ ಬಿಟ್ಟ ಬಿಡ್ಬೇಕಂತಿ? ಅಗ್ದಿ. ಶಣವಕ್ಕ, ಶಣವಕ್ಕ. ಕಲ್ಲಣ್ಣ, ಅಯ್ಯ ಬಾರ ತಮ್ಮ ಬಾ ಬಾ. ನಾ ಒಬ್ಬನ ಬಂದಿಲ್ಲ, ನಮ್ಮ ಸುರೇಶ್ನು ಬಂದರ. ಅಲಾಯಿಕಿನ ಮಂಗಲ, ಯಾವಾಗ ಬಂದವ ನೀ? ನಿಂದ ನೆನಪಾಗಿತ್ ನೋಡವ ನಿನ್ನೆ, ಇವತ್ತ ಹಾಜರಾಗಿತಿ. ಆರಾಮೇನವ ಎಲ್ಲ? ಆರಾಮಪ್ಪ ಕಾಕ. ಏನ್ ಸುರೇಶಪ್ಪರು, ಆರಾಮದಿರ? ಆರಾಮವ ಅಕ್ಕ. ಹಾಗಾಗ ಮಲ್ಲಣ್ಣ ಮತ್ತ ಕಲ್ಲಣ್ಣ ಸಿಕ್ರ, ಅವರು ತೊಗರಿ ಹುಳಕ್ಕ ಹೆಂಗ್ ಹೆಡಮುರಿಗೆ ಕಟ್ಟಬೇಕು ಅನ್ನೋದನ್ನ ಹೇಳ್ರಿ ಅಂತಂದ್ರು. ಮತ್ತ ನಾನು ಸಾಲಿ ಕಲ್ತಿದ್ದು ಉಪಯೋಗ ಆಗ್ಬೇಕಲ್ಲ, ಹೇಳ್ತೀನಿ ಬರ್ರಿ ಅಂತ ಹೇಳಿ ಬಂದೆ ನೋಡು. ಚಲೋ ಆಯ್ತು ನೋಡ್ರಿ. ಇಷ್ಟತ್ತನ ಮಂಗ್ಲ ನಾನು ಇದ ಸುದ್ದಿ ಮಾತಾಡಕತ್ತಿದ್ವಿ. ಹೌದಾ? ಮತ್ತ ಸುರೇಶಪ್ಪ, ಈಕಿನ ನಿಮ್ ಕಾಲೇಜ್ನಾಗ ಕಲಿತಾಳಂತಲ್ಲ. ಹೌದಕ್ಕ. ನೀನು ಬರೇ ಮಾತಾಡ್ಕೊಂತ ನಿಂದ್ರಾಗ್ಯೋ ಅಥವಾ ನಮ್ಮೆಲ್ರಿಗೂ ತಣ್ಣನ ಮಜ್ಜಿಗೆ ತಗೊಂಡ್ ಬರಾಕ್ಯೋ ಹೆಂಗ? ಕಾಕ, ನೀ ಹೇಳೋದಕ್ಕಿಂತ ಮೊದ್ಲ ನಾ ತರಾಕತ್ತೀನಿ ನೋಡು. ಈಗ ತಗೋರಿ, ಎಲ್ಲಾರು ಮಜ್ಜಿಗೆ ಕುಡೀರಿ. ನಾ ಮೊದ್ಲಿಂದ ನೋಡ್ತೀನಲ್ಲ, ನಮ್ ಮಂಗ್ಲವ ಬಾ ಶಾಣೆ ಹುಡುಗಿ. ಸುಮ ನನಗ್ ಹೊಗಳ್ಬೇಡಪ್ಪ ಕಲ್ಲು ಕಾಕ. ರುಚಿ ಮಜ್ಜಿಗಂತೂ ಕುಡ್ದಂಗಾತು. ಮತ್ತ ನಿಮಗ್ ಈ ಹುಳುವನ್ನ ಹೆಂಗ್ ಹಿಡಿದಿಡಬೇಕು ಅನ್ನೋದನ್ನ ಹೇಳ್ತೀನಿ ಕೇಳ್ರಿ. ಸುರೇಶ, ಇವ್ರಿಗೆ ಈ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸರಿಯಾಗಿ ಹೇಳು. ನಾನು ಅದನ್ನ ಹೇಳ್ಬೇಕಂತ ಮಾಡಿನ ಅವರಿಗೆ. ಇವರು ಅದನ್ನ ಬೇಸಾಯದೊಳಗ ತರಲಿಲ್ಲ ಅಂದ್ರ ಮುಂದ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದ. ಮುಖ್ಯ ವಿಚಾರ ಇಲ್ಲಿ ನಾ ಹೇಳುದು ಅಂತಂದ್ರ ಆ ಹುಳುವನ್ನ ಕೊಲ್ಲುದಲ್ಲ. ನೀವು ಗಾಬರಿ ಆಗ್ಬೇಡ್ರಿ. ಈಗ ಹೊಟ್ಟಿ ನೋಯ್ತದ ಅಂತಂದ್ರ ಹೊಟ್ಟಿ ಕತ್ತರಿಸಿ ಒಯ್ಯಕ ಆಗ್ತದೇನ್ರಿಪ್ಪ? ಇಲ್ಲ. ಹಂಗ ನಮಗ ಬೇಡದನ್ನೆಲ್ಲ ಕಿತ್ತಿ ಒಗ್ಯಾಕ ಆಗುದಿಲ್ಲ. ನಮಗ ಇವತ್ತ ಈ ಹುಳದ್ಲೆ ಇಷ್ಟು ಯಾಕೆ ತ್ರಾಸ ಆಗ್ಯದ ಅಂದ್ರ ಇಲ್ಲಿ ತನ ನಾವು ಬ್ಯಾರೆ ಬ್ಯಾರೆ ಔಷಧಿ ಉಪಯೋಗ ಮಾಡಿ ಅದನ್ನ ಕೊಲ್ಲಾಕ ಪ್ರಯತ್ನ ಮಾಡಾಕತ್ತೀವಿ. ಹಂಗಂದ್ರ ಅದನ್ನ ಕೊಲ್ಲಬಾರ್ದು ಅಂತೀರೇನೆ? ಹಂಗಲ್ಲ, ಈ ನಿಸರ್ಗದೊಳಗ ಪ್ರತಿಯೊಂದು ಜೀವಿಗೂ ಬದುಕು ಹಕ್ಕದ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಾಲು ಕೊಟ್ರ ನಾವು ಬದುಕ್ತೀವಿ, ಅದು ಬದುಕ್ತದ. ತಿಳಿತು ಬಿಡ್ರಿ, ಅದನ್ನ ನಾವು ಹದ್ದು ಬಸ್ನೊಳಗೆ ಇಡಬೇಕು ಅಂತ ನಿಮ್ ವಿಚಾರ. ಅದನ್ನ ಹೆಂಗ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ತಿರನ? ಈ ವಿಷಯ ಬಹಳ ಸರಳ ಅದ. ಮೊದಲ ಮಾಗಿ ಉಳುಮೆಯಿಂದನ ಶುರು ಮಾಡಬೇಕು. ಬರೇ ಒಂದೇ ಬೆಳೆ ಬೆಳೆಯುವುದನ್ನ ಬಿಟ್ಟು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು. ಇವು ಅಲ್ದನೆ ತೊಗರಿ ಜೋಡಿ, ಜೋಳ, ಪುಂಡಿ, ಸಜ್ಜಿ, ಎಳ್ಳ ಇವುಗಳನ್ನೆಲ್ಲ ಕೂಡಿಸಿ ಬಿತ್ತಬೇಕು ನೋಡು. ನೀವು ಹೇಳೋದು ಬರೋಬ್ಬರಿ ಅನ್ಸಕತ್ತಿದ್ರಿ ಸುರೇಶಪ್ಪ, ಮುಂದೆ ಹೇಳ್ರಲ್ಲ. ಒಂದು ವಿಚಾರ ನೆನಪಿಡಬೇಕು, ಸಾಮೂಹಿಕವಾಗಿ ನಾವು ಒಕ್ಕಲುತನ ಮಾಡೋದನ್ನ ಕಲಿಬೇಕು. ಅಂದ್ರ ಒಂದೇ ಸಲಕ್ಕೆ ಬಿತ್ತು ಕೆಲಸ ಮತ್ತ ಬೇರೆ ಬೇರೆ ಕೆಲಸಗಳನ್ನ ಎಲ್ಲಾ ರೈತರು ಕೂಡಿಕೊಂಡು ಮಾಡಬೇಕು. ಅಂದ್ರ ಹುಳುಗಳಿಗೆ ಮತ್ತ ರೋಗ ಹರಡೋದಕ್ಕ ಅವಕಾಶ ಸಿಗೋದಿಲ್ಲ ಅಂತಿರಲ್ಲ. ಬರೋಬ್ಬರಿ ಮಲ್ಲಣ್ಣ, ಮತ್ತ ನೀ ಒಂದ್ ಮಾತು ಕೇಳಿ ಇಲ್ಲ, ಹಿಡಿ ಮುಂದ ಉಡಿ ಹಿಂದ ಅಂತೇಳಿ. ಅಂದ್ರ ಹಂಗಾಮಿನಾಗ ಜಲ್ದಿ ಬಿತ್ತುದ್ರಿಂದ ಬಹಳಷ್ಟು ಅನುಕೂಲಗಳಾದವು. ಅಂದ್ರ ಈ ತೊಗರಿ ಹುಳಕ್ ನಾವು ತಪ್ಪಿಸಬಹುದು ಅನ್ನೋದು ನಿಮ್ ವಿಚಾರಲ್ಲ? ಹೌದು, ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ತಡಿಬಹುದು. ರೈತರೆಲ್ಲ ಒಂದೇ ಸಲಕ್ಕೆ ಬಿತ್ತುದ ಕರಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ರೈತರೆಲ್ಲ ಒಂದೇ ಸಲಕ್ಕೆ ಬಿತ್ತುದ ಕರಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು. ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲೇಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲೇಬೇಕು. ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು. ಎಲಿಯೋ ಕೃಷ್ಣ ಹಿರ ಮುರುಗಿ ಬಿಗಿಬೇಕಂದ ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ. ಅಲ್ಲ, ಪಕ್ಷಿಗಳು ಈ ಹುಳವನ್ನು ತಿಂತಾವಲ್ಲ? ಹೌದು, ಯಾವ್ಯಾವ ಹಕ್ಕಿಗಳು ತಿಂತಾವ ಹೇಳ್ತಾರೇನು ಸ್ವಲ್ಪ? ಚಲೋ ಕೇಳಿದಿ ನೋಡ್ ಕಾಕ. ಗುಬ್ಬಿ ಮತ್ತು ಕರಿ ಕಾಜಾಣ ಅನ್ನುವಂತ ಪಕ್ಷಿ, ಇದಕ್ಕ ಬ್ಲಾಕ್ ಡ್ರೊಂಗೋ ಅಂತಾರ. ಇವು ಈ ಹಸಿರು ಹುಳವನ್ನ ತಿಂತಾವ್ ನೋಡು. ಅಲ್ಲ, ಈ ಕೌಲ್ ಕಟ್ಟಿಗೆ ನೆಟ್ರ ಅವು ಬಂದ ಅದ್ರ ಮೇಲೆ ಕುಂತು ಹುಳ ಹಿಡಿಯೋದಕ್ಕ ಅನುಕೂಲ ಆಗ್ತೈತಲ್ರಿ? ಆಗ್ತದ ಆಗ್ತದ. ಮತ್ತ ಇನ್ನೊಂದು ವಿಚಾರ, ಈಗಂತೂ ಕೆಲವೊಂದಿಷ್ಟು ರೋಗಗಳಿಗೆ, ಅಂದ್ರ ಈ ಸಿಡಿ ರೋಗ ನಿಮಗ್ ಗೊತ್ತದಲ್ಲ? ಹೌದು. ಇಂಥವಕ್ಕ ಬಗ್ಲಾರ್ದೆ ಬೆಳೆಯುವಂತ ತಳಿಗಳದಾವ, ಅಂತವನ್ನ ಉಪಯೋಗ ಮಾಡೋದು ಒಳ್ಳೇದು. ಸುರೇಶಪ್ಪ, ಮನುಷ್ಯರಿಗೆ ರೋಗ ಬರೋ ಹಂಗ ಈ ಹುಳಕ್ಕ ಒಂದರ ರೋಗ ಬರೋದಿಲ್ಲನ? ಅದಕ್ಕೆಲ್ ರೋಗ ಬರ್ತೈತ್ಯೋ ಹಿರಿಯ, ಅದನ್ನ ಒಯ್ದು ಸುಡ್ಲಿ. ಅದಕ್ಕೂ ಬ್ಯಾಕ್ಟೀರಿಯಾಗಳಿಂದ, ಸಿಲಿಂಡರ್ ಅಂತೀವಿ, ಇವುಗಳಿಂದ ರೋಗ ಬಂದ ಬರ್ತಾವ. ಖರೆ ಹೇಳ್ಬೇಕಂದ್ರ ಅಂದಾಜು 700 ಜಾತಿಯ ರೋಗಾಣುಗಳಿಂದ ಅದಕ್ಕೆ ರೋಗ ಬರ್ತಾವ ನೋಡು. ಮತ್ ರೋಗ ಬಂದ ಅದ ಮಣ್ಣಾಗ ಯಾಕೆ ಅಡಗಂಗಿಲ್ಲ ಅಂತೀನಿ. ಅಲ್ರಪ್ಪ, ಇಂತ ರೋಗಾಣುಗಳನ್ನ ಹುಳುಗಳ ಮ್ಯಾಲ್ ಬಿಟ್ಟು ಅವು ಸಾಯಂಗ ಯಾಕೆ ಮಾಡಬಾರ್ದು? ನಿನ್ನ ಪ್ರಶ್ನೆ 100% ಬರೋಬರಿ ನೋಡು. ಈಗಾಗಲೇ 10 ರೋಗಾಣುಗಳನ್ನ ಉಪಯೋಗ ಹೆಂಗ್ ಮಾಡುದು ಅಂತ ಹೇಳಿ ಕಂಡು ಹಿಡಿದಾರ. ಮತ್ತ ಈ NPV ನಂಜಾಣು ಅಂತಾರಲ್ರಿ, ಅದು ಇದ್ರಾಗ ಬರ್ತೈತೇನ್ರಿ? ಅದು ಒಂದು ರೋಗಾಣುವಿನ ಜಾತಿ, ವೈರಸ್ ಅಂತಾರಲ್ಲ ಅದು. ಈಗಂತೂ ಅದ್ರ ಬಳಕೆ ಬಹಳ ನಡೆದದ, ನೀವು ಮಾತ್ರ ಅದ್ರ ಸಿಂಪರಣೆ ಮಾಡ್ಬೇಕು ನೋಡ್ರಿಪ್ಪ. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕದಿರುವ ಗುಣವಿರಬೇಕು. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕದಿರುವ ಗುಣವಿರಬೇಕು. ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು. ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಎಲಿಯೋ ಕಿಸ್ಕ ಹೆಡ ಮುರುಗಿ ಬಿಗಿಬೇಕಂದ ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ. ಅದೇನ್ರಪ್ಪ ಸುರೇಶ ಮೋಹಕ ಬಲೆ ಅಂದ್ರ? ಹೆಸರು ಮಾತ್ರ ಬಹಳ ಚಂದ ಇದ್ದಂಗದ. ಅಂದ್ರ ಅದು ಒಂದು ಪ್ಲಾಸ್ಟಿಕ್ ಚೀಲೇನಪ್ಪ, ಕಟ್ಟಿಗೆಗೆ ಕಟ್ಟಿ ಎತ್ತರಾಗಿ ಹೊಲದಾಗ ನಡಬೇಕು. ಅದ್ರೊಳಗ ಒಂದು ಲ್ಯೂರ್ ಅಥವಾ ರಾಸಾಯನಿಕ ಇರ್ತದ, ಅದಕ್ಕೆ ಆಕರ್ಷಣೆ ಆಗಿ ಗಂಡು ಹುಳುಗಳು ಬಂದು ಅದ್ರಾಗ ಬಿದ್ದು ಸತ್ ಹೋಗ್ತವನ್ರಿ? ಇಲ್ಲ, ಹುಳ ಬಂದು ಬೀಳ್ತಾವ್, ಅದನ್ನ ನೋಡ್ಬೇಕು. ಅದ್ರೊಳಗ 5 ಹುಳದಕ್ಕಿಂತ ಹೆಚ್ಚು ಬಿದ್ದಿದ್ದು ಅಂದ್ರ ತಿಳ್ಕೊಬೇಕು, ನಾವ್ ಎಚ್ಚರ ಆಗ್ಬೇಕು ಅಂತ ಹೇಳಿ. ಅಂದ್ರ ಔಷಧಿ ಹೊಡಿಬೇಕಾರವ? ನೀ ಮತ್ತೆ ಔಷಧ ಅಂತ ಹೇಳ ಕಲ್ಯಾಣ. ಸುರೇಶಪ್ಪ ಅವರು ಬ್ಯಾಡ ಅನ್ನಕತ್ತಾರ. ಬೇವು ಮೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು. ಬೇವು ಮೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು. ಆಕಳ ಸಗಣಿ ಮೂತ್ರ ಒಡನೆ ಕ್ರಮ ಜರುಗಿಸಬೇಕು. ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಹಿರಿಯೋ ಕೃಷ್ಣ ಹಿಡಮುರಿಗೆ ಇದಿದೇ ಕಂಡ ಇದೇ ಸರಿದಿ ಇದೇ ಸರಿದಿ ಇದೇ ಸರಿದಿ ಇದೇ ಸರಿದಿ. ಒಂದು ಗಿಡಕ್ಕ ಎರಡು ತತ್ತಿ ಅಥವಾ ಒಂದು ಹುಳ ಕಂಡು ಕೂಡಲೇ ನಾವು ಅದನ್ನ ಎದುರಿಸಾಕ ತಯಾರಿ ನಡೆಸಬೇಕು. ಅಂದ್ರ ಮೊದಲು ಬೇವಿನ ಕಷಾಯ ತಂಬಾಕಿನ ಕಷಾಯ ತಯಾರು ಮಾಡಿ ಗಿಡಗಳಿಗೆ ಹೊಡಿಬೇಕೇನ್ರಿ? ಅಷ್ಟೇ ಅಲ್ಲ, ಆಕಳ ಸೆಗಣಿ ಮೂತ್ರ ಎರಡು ಕಲಸಿ ಸೋಸಿ ಸಿಂಪರಣೆ ಮಾಡಬೇಕು. ಮೆಣಸಿನ ಖಾರನು ಕಲಸಿ ಹೊಡಿಬೋದಲ್ರಿ? ಆದ್ರ ಒಂದು ವಿಚಾರ ನೆನಪಿಡಬೇಕು. ಈ ಹಸಿರು ಹುಳವನ್ನ ತಿನ್ನುವಂತ ಹುಳುಗಳದಾವ, ನೀವು ನೋಡಿರ್ಬೇಕು. ಗುಲಗಂಜಿ ಹುಳ, ಕ್ರೈಸೋಪರ್ಲಾ ಅನ್ನುವಂತಹ ಅದಾವ. ಹೌದು, ಇವು ಕಂಡು ಬಂದು ಅಂತಂದ್ರ ಕಷಾಯ ಮಾತ್ರ ಹೊಡಿಬಾರ್ದ? ತಿಳಿತು ಬಿಡ್ರಿ. ಮತ್ತ ಔಷಧ ಹೊಡಿಬಾರ್ದೇನ್ರಿ? ಅಲ್ಲೋ ಕಲ್ಯಾಣ, ನಿನಗೇನ್ ಔಷಧ ದೇವಕ್ಕೆ ಬಡ್ಕೊಂಡತ್ತೇನೆ? ಬ್ಯಾಡ ಅನ್ನಕತ್ತಾರ ಸುರೇಶಪ್ಪರ. ಅಕ್ಕವ ನಿಂದು ಬರೋಬರಿ ನೋಡಪ್ಪ ಕಲ್ಯಾಣ, ನಾವು ಒಟ್ಟ ಔಷಧವನ್ನ ಕೈಗೆ ತಗೊಳ್ಳೇಬಾರದು. ಇಷ್ಟೆಲ್ಲಾ ಮಾಡಿ ಸಹಿತ ಹುಳ ಬಂದು ಅಂತಂದ್ರ ಒಂದ ಸಲ ಸಿಂಪರಣೆ ಮಾಡ್ಬೇಕು. ಇನ್ನೊಂದ್ ಹೇಳ್ತೀನಿ, ತತ್ತಿ ಕಾಣಿಸ್ತಾವಲ್ಲ, ಆಗ ಒಂದ್ ಸಲ ಆ ತತ್ತಿ ನಾಶಕ ಔಷಧ ಆದಂತಹ ಮಿಥೋಮಿಲ್ ಅದನ್ನು ಹೊಡಿಬಹುದು. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ. ಸುರೇಶಪ್ಪ, ನಿಮ್ಮಂಗ ತಿಳಿದವರು ಹಳ್ಳಿ ಹಳ್ಳಿಗೆ ನಾಕ್ ನಾಕ್ ಮಂದಿ ಇದ್ರ ನಮ್ಮಂತ ರೈತಾಪಿ ಮಂದಿ ಕಣ್ಣು ತೆರಸ್ತೀರಿ ನೋಡ್ರಿ ನೀವು. ನೀವಿಬ್ರು ನಮ್ಮ ಹಳ್ಳಿಯಾಗ ಇದ್ದದ್ದು ನಮ್ ಪುಣ್ಯ ನೋಡ್ರಿ. ಇನ್ ಮುಂದೆ ನೀವು ಹೇಳದಂಗ ಮಾಡ್ತೀವಿ ನೋಡ್ರಿ. ನಡ್ರಿ ನಡ್ರಿ, ಹೇಳ್ರಿ ತಡ ಆತು. ಸುರೇಶಪ್ಪ ತಂಗ್ಯವ, ಹೆಂಗೂ ಊಟ ಟೈಮ್ ಆಗೈತಿ, ಊಟ ಮಾಡ್ಕೊಂಡ ಹೋಗಿ ನಡ್ರಿ. ನಡ್ರಿಪ್ಪ ನಡ್ರಿ ಸುರೇಶಪ್ಪ. ಅಲ್ಲ ನೀವಿಷ್ಟು ಕರಿ ಮುಂದ ನಾವು ಇಲ್ಲ ನಾಕ್ ಆಗ್ತದ? ನಡ್ರಿ ನಡ್ರಿ ನಡೀ ತಂಗಿ. ಈ ಶತಮಾನದ ಚಿತ್ತಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಈ ಶತಮಾನದ ಚಿತ್ತಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಎಲಿಯೋ ತಿಸ್ನಾನು ಎಲಿಯೋ ತಿಸ್ನಾನು ಎಲಿಯೋ ತಿಸ್ನಾನು. ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ, ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಗಿಸ್ತ, ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಗಿಸ್ತ, ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಗಿಸ್ತ. ಎಲಿಯೋಚಿಸ್ಕಿದು ಎಲಿಯೋಚಿಸ್ಕಿದು ಎಲಿಯೋಚಿಸ್ಕಿದು ಎಲಿಯೋಚಿಸ್ಕಿದು. ಹೆಲಿಯೋತಿಸ್ಗೆ ಹೆಡೆಮೂರಿಗೆ ರೂಪಕ ಇದುವರೆಗೆ ಕೇಳಿದ್ರಲ್ಲ, ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಅವರದಾಗಿತ್ತು. ಈಗ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಘಂಟಾತರಂಗ ವಾದನ. Thank you. Thank you. ಇಲ್ಲಿ ತನಕ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಘಂಟಾ ತರಂಗವಾದನ ಕೇಳಿದ್ರಿ. ರೈತ ಬಾಂಧವರೇ, ಈಗ ಒಂದು ಕೃಷಿ ಹಾಡು ಕೇಳೋಣ. ಉತ್ಪಾದಕತೆ ಹೆಚ್ಚುತ್ತದ ಸೂಕ್ಷ್ಮಣು ಜೀವಿ ನರಿದಾಡುತ್ತದ.